ಕಂಡವರಲ್ಲಿ ಹುಟ್ಟಿ ಕೌರವರಲ್ಲಿ ಕಾರಣ ಬಾಳ ಕಂಡ ಪಾಂಡವರಲ್ಲಿ ಹುಟ್ಟಿ ಕೌರವರಲ್ಲಿ ಹೋಗಿ ಕಾರಣ ಬಾಳ ಕಂಡ ಏ ಕೌರವರ ಬಣ್ಣ ಶಕುನಿ ಹತ್ತಿ ತನ್ನ ಹೆಸರನ್ನು ಒಳಕೊಂಡ ಮಕ್ಕಳ ಗುಣಾನ ಹಿಡ್ಕೊಂಡ ಏ ಹೊಂಡ ನೀತಿಯ ಹೊಂಡ ಮಕ್ಕಳ ಗುಣಾನ ಹಿಡ್ಕೊಂಡ ಕೊಟ್ಟನು ವಚನ ಕಸಿಕೊಂಡ ಏ ಮೋಸ ಹೋಗಿ ರಾಜ ಭಾಷೆ ಕೊಟ್ಟನು ವಚನ ಕಸಿಕೊಂಡ ಏ ಮೋಸ ಮಾಡ್ಯಾರೆಂದು ಶ್ರೀರಾಮನಾಗಲಿ ಮನೆಯಾಗ ಮಾಡಿಕೊಂಡ ಮೋಸ ಮಾಡ್ಯಾರೆಂದು ಶ್ರೀರಾಮನಾಗಲಿ ಮನೆಯಾಗ ಮಾಡಿಕೊಂಡ ಏ ಕೌರವ ತನ್ನ ಶಕುನಿ ಹತ್ತಿ ತನ್ನ ಹೆಸರನ್ನು ಪಡ್ಕೊಂಡ ಏ ಕಾಡಿ ಕಾಡಿ ಕಡಿಗೆ ಒಮ್ಮೆ ತನ್ನ ತಪ್ಪ ತಾನೆ ಎತ್ತಕೊಂಡ ಕೇಳುಗರೆ, ಕಿಸರಮಣಿ ಕಾರ್ಯಕ್ರಮದಲ್ಲಿ ಬಸವನ ವಾಗೇವಾಡಿ ತಾಲೂಕಿನ ವಿದ್ಯಾಶ್ರೀ ಮಸಬಿನಾಳ ಹಾಗೂ ತಂಡದವರಿಂದ ಕೀಕಿ ಪದಗಳನ್ನು ಕೇಳಿದ್ರಿ. ಈ ಕೀಕಿ ಪದದೊಂದಿಗೆ ಇಂದಿನ ಕೆಸರವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7 ಗಂಟೆ ಆಗುತ್ತಲಿದ್ದು ಮುಂದಿನ ಕಾರ್ಯಕ್ರಮ ಇದೀಗ. ಆಗಿದೆ 7 ಗಂಟೆ, ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹಲೋ ಫ್ರೆಂಡ್ಸ್, ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ವಿಸಿ ಫಾರಂನ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ಕಾರ್ಯಕ್ರಮದ ನಿರೂಪಣೆಯಲ್ಲಿ ಸ್ಫೂರ್ತಿ ಹಾಗೂ ಕಾವ್ಯ. ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ಕಾರ್ಯಕ್ರಮ ನಡೆಸಿಕೊಡಲು ಕೃಷಿ ಮಹಾವಿಶ್ವವಿದ್ಯಾನಿಲಯ ವಿಸಿ ಫಾರ್ಮ್ ಮಂಡ್ಯದಿಂದ ನಾವೆಲ್ಲರೂ ಬಂದಿದ್ದೇವೆ. ಕಾವ್ಯ, ಮಂಡ್ಯ ಅಂದ ತಕ್ಷಣ ನಿನ್ಗೆ ಏನ್ ನೆನಪಾಗುತ್ತೆ?